ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50.27. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಹಾಗೂ ವೆನಿಲ್ಲಾ ಬೆಳೆಗಳಲ್ಲಿನ ಅನುಭವ ಕುರಿತು ಸಕಲೇಶಪುರ ತಾಲೂಕು ಹೊಸೂರು ಗ್ರಾಮದ ಕೃಷಿಕ ಎಚ್ಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರ ತಾಲೂಕು ಎಸ್ಲೂರು ಹೋಬಳಿಯ ಹೊಸೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಚ್ ಕೆ ರಮೇಶ್ ಅವರು. ರಮೇಶ್ ಅವರು ಮೂಲತಃ ಕೃಷಿಕರು, ಕಾಫಿ ತೋಟ ಮತ್ತು ಅದರಲ್ಲಿ ಒಂದಷ್ಟು ಅಂತರ ಬೆಳೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹಾಗೂ ಸದ್ಯದ ಈ ಮಲೆನಾಡು ಭಾಗದ ಪರಿಸರದ ಒಂದು ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಮೇಶ್ ಅವರಿಗೆ. ಹಾಂ ನಮಸ್ಕಾರ ಸರ್. ರಮೇಶ್ ಅವರೇ, ತಮಗೆ ಎಷ್ಟು ವಯಸ್ಸಾಯಿತು? ನನಗೀಗ 54 ಆಯ್ತು. 54 ವರ್ಷ. ಏನು ಓದಿದ್ರಿ ತಾವು? ನಂದು ಬಿಕಾಂ. ಬಿಕಾಂ ಓದಿ ಮುಂದಕ್ಕೆ ಕೆಲಸ ಅಂತೆಲ್ಲ ಏನು ಹೋಗ್ಲಿಲ್ವಾ? ಹಾಂ, ಏನು ಹೋಗ್ಲಿಲ್ಲ ಸರ್. ಕೃಷಿ ಬಗ್ಗೆನೇ ಜಾಸ್ತಿ ಒಲವು, ಕೃಷಿ ಬಗ್ಗೆನೇ ಬಂದದ್ದು. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾವೊಂದು 20-25 ವರ್ಷದಿಂದ ಮಾಡ್ತಾ ಇದ್ದೆ. ಬಾಲ್ಯದಲ್ಲಿಯೂ ಕೂಡ ಕೃಷಿ ಬಗ್ಗೆ ಆಸಕ್ತಿ ಇತ್ತ ಮತ್ತು ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಹೇಗೆ? ಮಾಡ್ತಾ ಇದ್ದೆ ಸರ್, ಬಾಲ್ಯದಿಂದಲೂ ಮಾಡ್ತಾ ಇತ್ತು. ಎಷ್ಟು ಜಮೀನು ಇತ್ತು ತಮಗೆ? ಒಂದು 20 ಎಕರೆ ಇದೆ ಸರ್. 20 ಎಕರೆ ಇದೆ. ಏನೇನು ಬೆಳ್ಕೊಂಡಿದ್ರೆ ಅದರಲ್ಲಿ? ಅದರಲ್ಲಿ ವೆನಿಲಾ ಹಾಕಿದೀವಿ, ಮೆಣಸು, ಬಾಳೆ ಮತ್ತು ಕಾಫಿ. ಕಾಫಿಯ ಜೊತೆಗೆ ಇವೆಲ್ಲ ಮಿಶ್ರ ಬೆಳೆಯಾಗಿ ಮಾಡ್ಕೊಂಡಿದ್ರಲ್ಲ? ಮಿಶ್ರ ಬೆಳೆಯಾಗಿ ಮಾಡ್ಕೊಂಡಿದ್ವಿ. ಈಗ 20 ಎಕರೆನು ಕೂಡ ಕಾಫಿ ತೋಟ ಇದೆಯಾ? ಹಾ, ಅರಬಿಕಾ ತೋಟ 20 ಎಕರೆನು ಮಾಡಿದ್ವಿ. ರೋಬಸ್ಟ ಅದೆಲ್ಲ ಹಾಕೊಳ್ಳಿಲ್ವಾ? ರೋಬಸ್ಟ 1.5 ಎಕರೆ ಇದೆ. ಏನು ಕೆಲಸಗಳನ್ನ ಮಾಡ್ತೀರಾ ಕಾಫಿ ತೋಟದಲ್ಲಿ? ವರ್ಷ ಪೂರ್ತಿ ಏನೆಲ್ಲ ಚಟುವಟಿಕೆಗಳಾಗುತ್ತೆ ಅದ್ರ ಬಗ್ಗೆ ಹೇಳಿ. ವರ್ಷ ಪೂರ್ತಿ ಅಂತಂದ್ರೆ ಕಾಫಿ ನಾವು ಸ್ಪ್ರೇ ಮಾಡ್ತೀವಿ, ಗೊಬ್ಬರ ಹಾಕ್ತಿವಿ, ಮತ್ತೆ ಲಿಂಡಾನ್ ಮಾಡ್ತೀವಿ ಹುಳ ಬಾಧೆಗಳಿಗೆ. ಆಮೇಲೆ 2 ಸ್ಪ್ರೇ ಕೊಡ್ತೀವಿ, ಕಚಡ 1-2 ಮಾಡೋದು, ಕ್ಲೀನಿಂಗ್ 1-2 ಮಾಡ್ತೀವಿ. ಆಮೇಲೆ ಸ್ಪ್ರೇ 1-2 ಇರುತ್ತೆ. ಆಮೇಲೆ ಗೊಬ್ಬರ 1-2 ಮಾಡ್ತೀವಿ. ಅಷ್ಟೇ ಕೆಲಸಗಳೇ ಇರ್ತದೆ. ನೀರಾವರಿ ಸೌಕರ್ಯ ಮಾಡ್ಕೊಂಡಿದ್ರೆ ಹೇಗೆ? ನೀರಾವರಿ ಇಲ್ಲ, ನೀರಾವರಿ ಮಾಡ್ಕೊಂಡಿಲ್ಲ. ಈಗ ಮಳೆಯ ಮೇಲೆ ಸಂಪೂರ್ಣವಾಗಿ ನಿಂತಿರೋ ಅಂತದ್ದು. ಮಳೆ ಆಶ್ರಿತದಲ್ಲಿ ಬೇಸಾಯ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ವರ್ಷ ಮಳೆ ಸ್ವಲ್ಪ ಬಹಳ ತಡ ಆಯ್ತಲ್ವ? ಹೌದು, ಈ ಸರಿ ಬಹಳ ತಡ ಆಯ್ತು ಮಳೆ. ಅಂದ್ರೆ ಕಾಫಿ ಮತ್ತೆ ಮೆಣಸಿಗೆ ತುಂಬಾ ಈ ಸರಿ ಎಫೆಕ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಬೆಳೆ ಒಂದು 30 ಸೆನ್ಸ್ ಮಳೆ ಆಯ್ತು, ಆದ್ರೆ ಕಾಫಿ ಸರಿಯಾಗಿ ಬ್ಲಾಸಮ್ ಆಗ್ಲಿಲ್ಲ. ಅದರಿಂದ ಸ್ವಲ್ಪ ರೈತರಿಗೆ ಹೊಡ್ತಾ ಇರುತ್ತೆ ಅಂತ ಕಾಣಿಸುತ್ತೆ. ನಿಮ್ಮ ಅನುಭವದಲ್ಲಿ ಈ ಹಿಂದೆನೂ ಕೂಡ ಈ ತರ ಆಗಿತ್ತು ಅಥವಾ ಇದೇ ಮೊದಲು ಈ ತರ ಆಗಿರೋಂಥದ್ದು? ಇದು ಇದೇ ಮೊದಲು ಅಂತ ಅನ್ಸುತ್ತೆ. ಈ ಸರಿ ಕಡೆ ಸರಿ ಎಲ್ಲ ತುಂಬಾ ಚೆನ್ನಾಗಿ ಮಳೆ ಆಗಿತ್ತು. ಚೆನ್ನಾಗಿ ಮಳೆ ಸಕಾಲಕ್ಕಾದ್ರೆ ಒಳ್ಳೆ ಇಳುವರಿನೂ ಕೂಡ ಬರುತ್ತಲ್ವಾ? ಕಳೆದ ಸರಿ ಮೆಣಸು ಮತ್ತೆ ಕಾಫಿಗೆ ಇಳುವರಿ ಚೆನ್ನಾಗಿ ಬಂದಿತ್ತು, ಮಳೆನೂ ತುಂಬಾ ಚೆನ್ನಾಗಾಗಿತ್ತು. ಈ ಕಾಫಿಯ ಜೊತೆಗೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ವೆನಿಲ್ಲಾ ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷ ಆಯ್ತು ಹಾಕಿ? ವೆನಿಲ್ಲಾ ಹಾಕಿ 10 ವರ್ಷ ಆಯ್ತು. ಅಂದ್ರೆ ವೆನಿಲ್ಲಾ ನಮಗೆ ಅದ್ರದ್ದು ಪಾಲಿನೇಷನ್ ಮಾಡೋದು ಮತ್ತೆ ಅದ್ರ ಬೆಳೆ ಸಿಗ್ತಾ ಇದೆ. ಈ 10 ವರ್ಷದ ಹಿಂದೆ ತುಂಬಾ ಜನ ಹಾಕಿದ್ರು, ಆದ್ರೆ ಅನೇಕ ಜನರು ಅದನ್ನ ಕೈ ಬಿಟ್ರು. ನೀವು ಯಾಕೆ ಉಳಿಸ್ಕೊಂಡ್ರಿ? ಅಂದ್ರೆ ವೆನಿಲಾ ಬೆಳೆ ಅಂತಂದ್ರೆ ಅದು ಪಾಲಿನೇಷನ್ ಆಗ್ಲೇಬೇಕು, ದುಂಬಿಗಳಿಂದ ಪಾಲಿನೇಷನ್ ಆಗಲ್ಲ. ಆದ್ರೆ ನಾವು ಬೆಳೆಗೆ ಎದ್ದು ಅದ್ರ ಬಗ್ಗೆ ಒಲವು ಮಾಡ್ಕೊಂಡು ಕೃಷಿ ಮಾಡಿದ್ರೆ ಮಾತ್ರ ವೆನಿಲಾ ಆಗುತ್ತೆ, ಇಲ್ಲದ್ರೆ ಅದು ಕಾಯಿ ಬಿಡಲ್ಲ, ಪರಾಗಸ್ಪರ್ಶನೇ ಆಗಲ್ಲ. ಆದ್ರಿಂದ ನಾವು ಅದ್ರ ಬಗ್ಗೆ ಬೆಳಗ್ಗೆ ಒಂದು ಬೇಗ ಎದ್ದು ಪರಾಗಸ್ಪರ್ಶ ನಾವೇ ಮಾಡ್ಬೇಕಾಗತ್ತೆ. ಈಗ ವೆನಿಲಾ ಹೇಗೆ ಹಾಕಿದ್ರಿ ಮತ್ತೆ ಎಷ್ಟು ಅಂತರದಲ್ಲಿ ಹಾಕಿದ್ರಿ, ಇದ್ರ ಬಗ್ಗೆ ಒಂಚೂರು ವಿವರವಾಗಿ ತಿಳಿಸ್ಕೊಡಿ. ವೆನಿಲಾ ಸುಮಾರು ಒಂದು 10 ಅಡಿಗೆ ನಾವು ಹಾಲ್ವಾಣ ಅಂತ ಹೇಳ್ತೀವಿ, ಹಾಲ್ವಾಣ ಅಂತ ಬಡ್ಡೆಗೆ ಹಾಕಿದ್ದೀವಿ. ಅದನ್ನು ಎಲ್ಲ ಒಂದು 10 ಅಡಿ ಅಂತರಕ್ಕೆ ಒಂದು 30-40 ಬೀಳುಗಳನ್ನು ಹಾಕಿದ್ದೀವಿ. ಅದು ಈಗ 3-4 ಮೇಲೆ ಮಾತ್ರ ಅದು ಹೂ ಬಿಡ್ಲಿಕ್ಕೆ ಬರೋದು. ಆಮೇಲೆ ಅದನ್ನು ಪಾಲಿನೇಷನ್ ಮಾಡಿ ಈಗ ಅದ್ರ ಬೆಳೆ ತೆಗಿತಾ ಇದ್ದೀವಿ. ವೆನಿಲಾಗೆ ಏನೇನು ಕೆಲಸ ಇರುತ್ತೆ? ವೆನಿಲಾಗೆ ನಾವು ದನಗಳದ್ದು ಗೊಬ್ಬರ ಕೊಡಬೇಕು, ಕಾಡು ಮಣ್ಣು ಹಾಕಬೇಕು, ಬುಡಕ್ಕೆ ಎಲೆಗಳು ದರಗಳನ್ನು ಹಾಕಿ ಅದಕ್ಕೆ ಮಾಯಿಶ್ಚರ್ನ ನಾವು ಕಾಪಾಡಿಕೊಂಡು ಅದಕ್ಕೆ ಬಿಸಿಲು ಹೆಚ್ಚಿ ಆಗದಂಗೆ ನೋಡ್ಕೋಬೇಕು. ಈಗ ವೆನಿಲಾಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋ ಹಾಗಿಲ್ವಾ? ರಾಸಾಯನಿಕ ಹಾಕ್ಬೋದು, ಅಂದ್ರೆ ರಾಸಾಯನಿಕ ನಾವು ಇದ್ರೊಳಗೆ ಹಾಕಿಲ್ಲ, ಸಾವಯವದಲ್ಲೇ ಬೆಳೀತಾ ಇದ್ವಿ. ಈಗ ಕಾಫಿನ ಕೂಡ ಸಾವಯವದಲ್ಲೇ ಮಾಡ್ತೀರಾ ಹೇಗೆ? ಕಾಫಿ ಅಂದ್ರೆ ಸಾವಯವ ಅಂದ್ರೆ ನಾವೀಗ ರಾಸಾಯನಿಕ ಅಷ್ಟು ಆಗ್ತಾ ಇಲ್ಲ, ಈಗ ಸಾವಯವದಲ್ಲೇ ಹೋಗುವಂತ ಮಾಡಿದೀವಿ. ಕೆಲವು ಸರಿ ಜೀವಾಮೃತ ಹೌದು ಇದು ಹಾಕ್ತಾ ಇದೀವಿ ಕಾಫಿಗೂ. ಅಂದ್ರೆ ಅದ್ರ ಇವತ್ತಿನ ಗೊಬ್ಬರದ ರೇಟ್ ಹೆವಿ ಇದೆಯಲ್ಲ, ಅಂದ್ರೆ ನಾವು ಈಗ ಗೊಬ್ಬರನ್ನೇ ಕೊಳ್ಳಕ್ ಆಗ್ತಾ ಇಲ್ಲ ರೈತರಿಗೆ, ಅದೊಂದು ಕಷ್ಟ ಇದೆ. ನೆಕ್ಸ್ಟ್ ಇನ್ ಮುಂದೆ ಗೊಬ್ಬರನ ಹಾಕಕ್ ಕಷ್ಟ ಆಗುತ್ತೆ ಅಂತ ಕಾಣಿಸುತ್ತೆ. ಈಗ ವೆನಿಲಾಕ್ಕೆ ಯಾವ ಸಂದರ್ಭದಲ್ಲಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳನ್ನ ನೀಡ್ತೀರಾ? ನಾವು ವರ್ಷಕ್ಕೊಂದು 2 ಮಳೆಗಾಲದಲ್ಲಿ 1-2 ಸರಿ ಹಾಕ್ತಿವಿ. ಆಮೇಲೆ ಅದಕ್ಕೆ ಮಾಯಿಶ್ಚರ್ನ ನೀರು ಬಿಡೋದು, ಆಗ 1-2 ಸರಿ ಸಾವಯವ ಗೊಬ್ಬರಗಳನ್ನ ಹಾಕ್ಕೊಂಡು ಬಂದಿದ್ದೆ ಅಷ್ಟೇ. ಈ ಒಂದು ಏನು ವೆನಿಲಾ ಇದೆಯೋ ನೀರಿನ ಅಗತ್ಯ ಬೀಳುತ್ತಾ? ಅದಕ್ಕೆ ನೀರಿನ ಅಗತ್ಯ ಅಷ್ಟೇನು ಬೇಕಿಲ್ಲ, ನಾವೊಂದು 15-15 ಕೊಟ್ಟು ಮಾಯಿಶ್ಚರ್ನ ಕಾಪಾಡ್ಕೊಂಡ್ರೆ ಸಾಕು. ಯಾವ ಸಂದರ್ಭದಲ್ಲಿ ಹೂ ಬಿಡುತ್ತೆ ಮತ್ತೆ ಯಾವಾಗ ಕಾಯಿ ನಮಗೆ ಕೊಯ್ಲಿಗೆ ಸಿಗುತ್ತೆ? ಸಾಮಾನ್ಯ ಏಪ್ರಿಲ್ ಟೈಮಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ, ನಮಗೆ ಜನವರಿ ಹೊತ್ತಿಗೆ ಕಾಯೆಲ್ಲ ಬಲ್ತು ಸಿಗುತ್ತೆ. ಆಗ ಪಾಲಿನೇಷನ್ ಸಕಾಲದಲ್ಲಿ ಮಾಡಬೇಕು? ಸಕಾಲದಲ್ಲಿ ಡೈಲಿ ಮಾಡಬೇಕು, ಒಂದ್ ದಿವಸ ತಪ್ಪಿದ್ರು ಪಾಲಿನೇಷನ್ ಆಗಲ್ಲ, ಅದು ಎಲೆ ಉದುರೋಗ್ಬಿಡುತ್ತೆ, ಅದ್ರದ್ದು ಕಾಯಿಗಳು ಬಿದ್ದೋಗ್ಬಿಡ್ತದೆ. ಹೇಗೆ ಅದರ ಪರಾಗಸ್ಪರ್ಶವನ್ನು ಮಾಡ್ತಕ್ಕಂಥದ್ದು? ಪರಾಗಸ್ಪರ್ಶ ಅಂದ್ರೆ ಅದು ಹೂವನ್ನ ನಾವು ಓಪನ್ ಮಾಡಿ ಅದಕ್ಕೆ ನಾವು ಈ ಕಡ್ಡಿಯಿಂದ ಅದ್ರದ್ದನ್ನ ಪರಾಗ ರೇಣನ್ನ ಬಾಗಿಸಿ ಅದಕ್ಕೆ ಟಚ್ ಮಾಡಬೇಕು, ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ. ಏನಾದರೂ ತೊಂದರೆಗಳಾಗುತ್ತೆ ಮಾಡೋ ಸಂದರ್ಭದಲ್ಲಿ? ಅದೇ ಕೆಲವು ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ಅದು ಸಕ್ಸಸ್ ಆಗಲ್ಲ. ಅಂದ್ರೆ ಕರೆಕ್ಟ್ ಆಗಿ ಅದ್ರ ವಿಷಯಗಳನ್ನ ತಿಳ್ಕೊಂಡು ನಾವು ಯಾರಾದ್ರೂ ಒಂದು ತರಬೇತಿ ತಗೊಂಡೆ ಮಾಡಬೇಕು. ಈಗ ಸಂಪೂರ್ಣ ನೀವೇ ಮಾಡ್ತೀರೋ ಅಥವಾ ಕೃಷಿ ಕಾರ್ಮಿಕರಿಂದ ಮಾಡಿಸ್ತೀರೋ ಹೇಗೆ? ಇಲ್ಲ, ಸಂಪೂರ್ಣ ನಾವೇ ಮಾಡ್ತೀವಿ. ದಿವಸಕ್ಕೊಂದು 50-60 ಹೂ ಬರುತ್ತೆ, ಬೆಳಗ್ಗೆ ಬೇಕೊಂದು 6 ಎದ್ರೆ ಎಲ್ಲ ಮುಗಿಸ್ಬೋದು. ಅದನ್ನಂತ ದೊಡ್ಡ ವಿಶೇಷ ಅದೊಂದು ಕೆಲಸ ಏನಿಲ್ಲ. ಅದು ಅಂದ್ರೆ ಅದು ಕೆಜಿಗೆಲ್ಲ ಈಗ ಒಂದು 5,000-10,000 ಹಿಂಗೆಲ್ಲ ಇದೆಯಲ್ಲ, ಅದು ನಮಗೊಂದು ಮಿಶ್ರ ಬೆಳೆ ಆಗಿ ಸಿಗುತ್ತೆ. ಒಂದೊಂದ್ಸರಿ 25,000 ಇರುತ್ತೆ, ಒಂದೊಂದ್ಸರಿ 5,000 ಇರುತ್ತೆ. ಅಂದ್ರೆ ನಮಗೊಂದು ಬೆಳಗ್ಗೆ ಒಂದು ಅದೊಂದು ಹ್ಯಾಬಿ ಆಗಿ ಮಾಡ್ಬೇಕಷ್ಟೇ. ನೀವು ಅವಾಗ ಹಾಕೊಂಡಿದ್ದನ್ನ ಕಾಪಾಡ್ಕೊಂಡು ಈಗಲೂ ಕೂಡ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ? ಮುಂದೆ ಮಾರ್ಕೆಟ್ ಏನಾದ್ರು ಒಳ್ಳೆ ರೇಟು, ಈಗ ನಾವು 2,000-1,000 ಅಂತ ನೋಡಂಗಿಲ್ಲ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾದ್ರೂ ರೇಟ್ ಆದ್ರೆ ಒಂದು 25,000-30,000 ಆದ್ರೆ ಅದು ರೈತಗೆ ಅದೊಂದು ಸೈಡ್ ಪ್ರಾಫಿಟ್ ಅಲ್ಲ. ಹಂಗಾಗಿ ಅದನ್ನ ಒಂದು 30-40 ಬೀಳು ಹೆಚ್ಚಾಗಿ ಹಾಕಿಲ್ಲ, 30-40 ಬೀಳು ಉಳಿಸ್ಕೊಂಡು ಹೋಗಿದ್ವಿ. ಈಗ ಅರಳದಂತ ಹೂಗಳಿರುತ್ತಲ್ಲ, ಅದನ್ನ ಅರಳದ ದಿವಸನೇ ಪಾಲಿನೇಷನ್ ಮಾಡ್ಬೇಕು ಅಥವಾ 1-2 ಬಿಟ್ಟು ಮಾಡಿದ್ರು ಆಗುತ್ತಾ ಹೇಗೆ? ಇಲ್ಲ ಇಲ್ಲ, ಅದು 6 ದಿವಸದಲ್ಲೇ ಮಾಡಬೇಕು, ಇಲ್ಲ ಅಂದ್ರೆ ಅದು ಹೂ ಬಿದ್ದೋಗುತ್ತೆ. ಅವಾಗ 6 ದಿವಸದಲ್ಲೇ ನಾವು ಅದನ್ನ ಪರಾಗಸ್ಪರ್ಶ ಮಾಡಬೇಕು. ಈ ಪರಾಗಸ್ಪರ್ಶ ಮಾಡಿ ಕಾಯಿ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಗೊಬ್ಬರಗಳನ್ನು ಹಾಕ್ಬೇಕಾ ಹೇಗೆ? ಅದು ಈಲ್ಡಿಂಗ್ ಬರಬೇಕಾದ್ರೆ ಸ್ವಲ್ಪ ಗೊಬ್ಬರ ಗಿಬ್ಬರ ಕೊಟ್ಟು ನೀರು ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಯಾವಾಗ ಅದು ಕೊಯ್ಲಿಗೆ ಬರುತ್ತೆ ಮತ್ತೆ ಇದು ಕೊಯ್ಲಿಗೆ ಬಂದಿದೆ ಬಲ್ತಿದೆ ಅಂತ ಹೇಳಿ ಗೊತ್ತಾಗುವಂತದ್ದು ಹೇಗೆ ನಿಮಗೆ? ಹಣ್ಣು ಕೆಂಪು ತಿರುಗ್ತಾ ಇರುತ್ತೆ, ಬಲ್ತಿರುತ್ತೆ, ಬುಡದಲ್ಲಿ ಕೆಂಪು ಬಣ್ಣ ಬಂದಾಗ ಅದು ಬಲ್ತಿದೆ ಅಂತ ನಮಗೆ ಅನಿಸುತ್ತೆ. ಈಗ ವೆನಿಲಾ ಕುಯ್ದ ಮೇಲೆ ಒಣಗಿಸ್ತಕ್ಕಂಥದ್ದಾಗ್ಬೋದು, ಅದನ್ನ ಇಡ ಅಂತದ್ದಾಗ್ಬೋದು, ಹೇಗೆ ಮಾಡ್ತಕ್ಕಂಥದ್ದು? ಅದನ್ನ ನಾವು ಬಿಸಿಲಲ್ಲಿ ಒಣಗಿಸ್ಬೇಕು, ವೆನಿಲಾ ಕಾಯನ್ನ ಬಿಸಿಲಲ್ಲಿ ಚೆನ್ನಾಗಿ ಅದುವಾಗಿ ಒಣಗಿಸ್ಬೇಕು. ಅದು ಫುಲ್ಲು ಒಣಗಿ ಒಂಥರ ರಬ್ಬರ್ ಟೈಪ್ ಆಗುತ್ತೆ. ಅದನ್ನ ನಾವು ಒಂದು ಯಾವ್ದಾರು ಒಂದು ಇದು ಬಟ್ಟೆಯಲ್ಲಿ ಅದನ್ನ ಮುಚ್ಚಿ ಕಟ್ಟಿ ಇಡಬೇಕಾಗುತ್ತೆ. ಅದು ಫುಲ್ ಒಣಗಿದ್ಮೇಲೆ, ಫುಲ್ ಡ್ರೈ ಆದ್ಮೇಲೆ ಕಟ್ಟಿ ಒಣಗಿಸಿ ಹಾಗೆ ಇಡಬೇಕಾಗುತ್ತೆ. ಅದು ಒಳ್ಳೆ ಸ್ಮೆಲ್ ಇದೆ, ತುಂಬಾ ಸುವಾಸನೆ ಭರಿತವಾಗಿರುತ್ತೆ, ಆಗ ಅದು ಒಣಗಿದೆ ಅಂತ ಅನ್ಸುತ್ತೆ. ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ರೆ ಒಣಗಿದೆ ಅಂತ ಹೇಳಿ, ಫುಲ್ ಒಣಗಿ ಬತ್ತು ಹೋಗ್ಬಿಡ್ತದೆ ಅದು. ಅದು ಆಗ ನಾವು ಅದನ್ನ ತೆಗೆದು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ಅದು ಅಲ್ಲಿಗೆ ಯಾವಾಗ ಬೇಕಾದ್ರೆ ನಾವು ಮಾರ್ಕೋಬಹುದು. ಬೇಕಾದ ಬಟ್ಟೆಯಲ್ಲಿ ಕಟ್ಟಿಟ್ರೆ ಸಾಕು ಅಥವಾ ಚೀಲ ತುಂಬಬೇಕು ಹೇಗೆ? ಚೀಲ ತುಂಬಕ್ಕೇನು ಅಂತದ ಆಗಲ್ಲ, ಯಾಕೆಂದ್ರೆ ವೆನಿಲಾ 5-10 ಕೆಜಿ ತೆಗಬೇಕಾದ್ರೆ ಬಹಳ ಕಷ್ಟ ಇದೆ ಅದು. ಅದು ಕಾಫಿ ಮತ್ತೆ ಏಲಕ್ಕಿ ಹಿಂಗೆ ಚೀಲದಲ್ಲಿ ಕಟ್ಟದಂತ ಅಲ್ಲ, 10 ಕೆಜಿ 10 ಕೆಜಿ ಒಂದು 30 ಬೀಳೋದ್ರೆ 5 ಕೆಜಿ 2 ಕೆಜಿ ಮಾಡ್ಬೋದು ಅಷ್ಟೇ. ಒಂದು 30 ಬೀಳು ಅಂತ ಅಂದ್ರೆ 2-3 ಕೆಜಿ ಬರುತ್ತೆ ಅಷ್ಟೇ ಬರುತ್ತೆ. ನೆಕ್ಸ್ಟ್ ಬಂದಂಗ ಕ್ರಾಪ್ ವಯಸ್ಸಾದಂಗೆ ವಯಸ್ಸಾದ ಜಾಸ್ತಿ ಆಗುತ್ತೆ ಬೀಳು ಜಾಸ್ತಿ ಆದಾಗ. ಒಂದು 10-20 ಕೆಜಿಗೆಲ್ಲ ನಾವು ಅದೇ ಒಂದು 25,000 ಅಂದ್ರೆ ಆಗ ಒಳ್ಳೆ ದುಡ್ಡೇ ಆಯ್ತಲ್ಲ, ಹಣ ಒಳ್ಳೆ ಆಯ್ತದೆ. 25 ಅಂದ್ರೆ 10 ಕೆಜಿ ಬಂದು 2.5 ಲಕ್ಷ ಆಯ್ತು. ಅದು ಈ ರಿಸ್ಕಿಲ್ ಜಾಬ್ ಅದು. ಹೆಚ್ಚು ಕೆಲಸ ಇಲ್ಲ, ಹೆಚ್ಚು ಆದಾಯ ಬರುತ್ತೆ. ಅಂದ್ರೆ ಪರಾಗಸ್ಪರ್ಶನೆ ಒಂದು ಮೇಯ್ನ್ ಅದಕ್ಕೆ. ಈಗ ಅದು ಬಳ್ಳಿ ಹಬ್ಬುತ್ತೆ, ಹಬ್ಬಿಸ್ಬೇಕು ಅಥವಾ ಅದೇ ಹಬ್ಕೊಂಡು ಹೋಗುತ್ತಾ ಹೇಗೆ ಹಬ್ಬಿಸ್ಬೇಕು? ನಾವು ಅದನ್ನ ಕರೆಕ್ಟ್ ಆಗಿ ಮರಗಳಿಗೆ ಕಟ್ಟಿದ್ರೆ ಡೈಲಿ ಡೈಲಿ ನೋಡಿ ಅದನ್ನ ಹಬ್ಬಿಸ್ತಾ ಇರಬೇಕು. ಹಬ್ಬಿಸ್ಕೊಂಡು ಹಬ್ಬಿಸ್ಕೊಂಡು ಹೋಗಿ ಮರಗಳಿಗೆ ಜೋತ್ ಬೀಳ್ತಾ ಇರುತ್ತೆ. ಅದು ಆ ತರ ಹಾಕ ಬರ್ತಾ ಇದ್ರೆ ನಡೀತದೆ. ಹೇಗೆ ಕಟ್ಟ ಅಂತದ್ದು ಮರಕ್ಕೆ? ಅದೇ ನಮ್ದು ಹಾಲ್ವಡ ಮರ ಅಂತ ಇರ್ತೀವಲ್ಲ, ಅದು ಬಳ್ಳಿ ಉದ್ದಕ್ಕೆ ಬರುತ್ತೆ. ಅದು ನೆಲಕ್ಕೆ ಹೋಗಿದ ತಕ್ಷಣ ಮತ್ತೆ ನಾವು ಅದನ್ನ ಮತ್ತೆ ಮೇಲೆ ಮೇಲೆ ಹಾಕಿ ಕೊಂಬೆಗಳಿಗೆ ಟಚ್ ಮಾಡಿ ಹಾಕ್ಬೇಕು. ಕಟ್ಟಬೇಕಾಗುತ್ತೆ ಅಥವಾ ಹಂಗೆ ಬಿಟ್ರೆ ಸಾಕು? ಕಟ್ಟಬೇಕಾಗುತ್ತೆ. ಯಾವ್ದ್ರಲ್ಲಿ ಕಟ್ತೀರಿ? ತೆಂಗು ಮತ್ತೆ ಇದರಲ್ಲಿ ದಾರದಲ್ಲಿ ಕಟ್ತಾ ಇರ್ತಿವಿ. ಟೊಯಿನ್ ಅಂತ ಬರುತ್ತಲ್ಲ, ತೆಂಗು ಆ ದಾರದಲ್ಲಿ ಕಟ್ಟಿದ್ರೆ ಸಾಕು. ಈ ಬಾಳೆ ದಿಂಡಿನ ಒಂದು ಇದು ಬರುತ್ತೆ, ಅದರಲ್ಲೇ ಕಟ್ಟಕ್ಕಾಗಲ್ವಾ? ಆಗುತ್ತೆ, ಕಟ್ಬೇಕು. ಅದಂದ್ರೆ ಬೇಗ ಹೋಗುತ್ತೆ, ಕಟ್ಟಾಗುತ್ತಲ್ಲ. ದಾರ ಇದ್ರೆ ಒಂದು 5-6 ತಿಂಗಳು ದಾರ ಇರುತ್ತೆ, ಹಾಗೆ ಹೆಚ್ಚು ದಿವಸ ಬಾಳಿಕೆ ಬರುತ್ತೆ. ಪ್ಲಾಸ್ಟಿಕ್ ಎಲ್ಲ ಕಟ್ಟಬಾರ್ದು, ಅದು ಅಲ್ಲೇ ಕಟ್ಟಾಗುತ್ತೆ. ಆಗ ಈ ತೆಂಗಿನ ದಾರದಲ್ಲಿ ಕಟ್ಟೋದು ಹೆಚ್ಚು ಸೂಕ್ತ? ತೆಂಗಿನ ದಾರದಲ್ಲಿ ಹೆಚ್ಚು ಸೂಕ್ತ. ಮಾರಾಟವನ್ನ ಹೇಗೆ ಮಾಡ್ತಾ ಇದ್ದೀರ ನೀವು? ಮಾರಾಟವನ್ನು ನಾವು ಅಲ್ಲಿ ಬರ್ತಾರೆ ಯಾರಾದ್ರೂ, ನಮ್ಗೀಗ ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಹೋಗಿದ್ದಾರೆ, ಅದ್ರದ್ದು ಫೋಟೋ ಎಲ್ಲ ತಗೊಂಡು ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ. ಕುಶಾಲನಗರದವರು ಒಬ್ರು ಇದ್ದಾರೆ, ಅವರೇ ಬಂದು ತಗೊಂಡು ಹೋಗ್ತಾರೆ. ಅವರೆಲ್ಲ ನಮ್ದು ಹೆಸರನ್ನು ಮತ್ತೆ ರಿಜಿಸ್ಟರ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಪರಾಗಸ್ಪರ್ಶ ಬಂದು ಅವರು ಟ್ರೈನಿಂಗ್ ಕೊಡ್ತಾರೆ ಯಾವ ಥರ ಮಾಡಬೇಕು ಅಂತ. ಮಾರಾಟಕ್ಕೇನು ತೊಂದರೆ ಇಲ್ಲ, ಮಾರಾಟಗಾರರು ನಮಗೆ ಅವರೇ ಬಂದು ತಗೊಂಡು ಹೋಗ್ತಾರೆ. ಕಳೆದ 10 ವರ್ಷಗಳಲ್ಲಿ ಹೇಗಿದೆ ಬೆಲೆಯ ಏರಿಳಿತ? ಒಂದ್ ವರ್ಷ 25,000 ಆಗಿತ್ತು, ಈಗ ಅಂತ ಬೆಲೆ ಇಲ್ಲ. ಈಗ 5,000 ಅಷ್ಟೇ ಕೆಜಿಗೆ. 5,000 ಕೊಂಬುಗಳು? ಕೊಂಬುಗಳು ಕೆಜಿಗಿಂತ ತುಂಬಾ ಬರುತ್ತೆ. ಅದು ಒಂದ್ ಕೆಜಿ ಮಾಡ್ಬೇಕಾ ತುಂಬಾ ಬೇಕು, ಬೀನ್ಸ್ ಬೇಕು, ತುಂಬಾ ಶ್ರಮನು ಹಾಕ್ಬೇಕಾಗುತ್ತೆ. ಶ್ರಮ ಏನಿಲ್ಲ, ಅಂದ್ರೆ ಬಳ್ಳಿಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಪರಾಗಸ್ಪರ್ಶ ಮಾಡ್ಬೇಕಾದ್ರೆ ಸ್ವಲ್ಪ ಜನಗಳನ್ನ ಆಗಿ ಇಟ್ಕೋಬೇಕಾಗುತ್ತೆ. ಒಂದು 100 ಬಳ್ಳಿ ಅಂತಂದ್ರೆ ಒಬ್ರಿಗೆ ಮಾಡಕ್ಕಾಗಲ್ಲ. ಒಂದು ಮನೇಲಿ ಇದ್ರೆ ಮನೆಯಲ್ಲಿ ಮಕ್ಕಳು ನಾವೆಲ್ಲ ಸೇರ್ಕೊಂಡು ಬೇಕಾದ್ರೆ ಮಾಡ್ಬೋದು. ಅದು ಈಗ ಅದರಲ್ಲಿ ಏನೋ ಗ್ರೇಡಿಂಗ್ ಅಂತ ಬರುತ್ತಾ? ಹೇಗೆ ಗ್ರೇಡಿಂಗ್? ಏನಿಲ್ಲ, ಅದರಲ್ಲಿ ನಾವು ಬೀನ್ಸ್ಗಳು ದಪ್ಪಾಗಿದ್ದು ಸುವಾಸನೆ ಭರಿತವಾಗಿದ್ರೆ ಅದಕ್ಕೆ ಮಾರ್ಕೆಟ್ ಯಾವತ್ತೆ ಇದಕ್ಕೆ ಪುಡಿ ಗಿಡಿ ತಗೊಳ್ಳಲ್ಲ ಅವರು. ಗ್ರೇಡಿಂಗ್ ಇರುತ್ತೆ, ಕಾಯಿಗಳು ಉದ್ದಾಗಿ ನೀಟಾಗಿರ್ಬೇಕು, ಅದು ದಪ್ಪ ಇರಬೇಕು. ಒಣಗಿಸುವಾಗ ಮತ್ತೆ ಅದನ್ನ ಶೇಖರಣೆ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಮುರಿದೋಗ ಅಂತ ಸಾಧ್ಯತೆ ಇರುತ್ತೆ? ಇಲ್ಲ ಇಲ್ಲ ಇಲ್ಲ, ಅದೊಂಥರ ಪ್ಲಾಸ್ಟಿಕ್ ತರ ಬರುತ್ತೆ, ಅದು ಮುರಿಯೋದು ಇದೇನಿಲ್ಲ, ಅದು ಒಣಗ್ತಾ ಬರುತ್ತೆ ನಿಧಾನಕ್ಕೆ. ಈ ಬಾಳೆ ದಿಂಡು ಯಾವ ತರ ಇದಾಗುತ್ತೆ, ಚಿಕ್ಕದಾಗುತ್ತೆ, ಅದೇ ತರ ಬರುತ್ತೆ. ಅದನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಯಾವಾಗ ಬೆಲೆ ಇರುತ್ತೋ ಅವು ಮಾರಾಟ ಮಾಡಿ ನಾವು ಫೋನ್ ಮಾಡಿದಾಗ ಬಂದು ತಗೊಂಡು ಹೋಗ್ತಾರೆ. ಎಷ್ಟು ದಿವಸ ಬೇಕಾದ್ರೂ ಕೂಡ ಇಟ್ಕೋಬಹುದಾ? ಇರುತ್ತೆ, ಇಡಬಹುದು. ಒಂದ್ ವರ್ಷ 2 ವರ್ಷ ಎಲ್ಲ ಇಡಬಹುದು, ಏನು ಆಗಲ್ಲ. ಅದು ಅಂದ್ರೆ ಚೆನ್ನಾಗಿ ಒಣಗಿಸ್ಬೇಕು ನಾವು ಅಷ್ಟೇ. ಹೇಗೆ ಇಡ ಅಂತದ್ದು ಹೇಗೆ ಅಂತ ಅಂದ್ರೆ ಬರೀ ಬಟ್ಟೆಲಿ ಕಟ್ಬಿಟ್ಟು ಎಲ್ಲಾದ್ರೂ ಇಟ್ಟರಾಗುತ್ತೋ ಅಥವಾ ಹೇಗೆ ಅಂತ? ಅದನ್ನ ನಾವು ಯಾವ್ದಾದ್ರೆ ಒಳ್ಳೆ ಬಟ್ಟೆಯಲ್ಲಿ ಕಟ್ಬಿಟ್ಟು ಒಂದು ಅಲ್ಮೇರ ಅದೆಲ್ಲ ಏನಾದ್ರಲ್ಲ ಒಂದ್ರಲ್ಲಿ ಶೇಖರಣೆ ಮಾಡಿ ಇಟ್ಕೋಬಹುದು. ಬಾಕ್ಸ್ಗಳಲ್ಲಿ ಹಾಕಿ ಅದನ್ನ ನೀಟಾಗಿ ಇಡಬೇಕಷ್ಟೇ. ಒಟ್ಟಿಗೆ ಚೆನ್ನಾಗಿ ಒಣಗಿರ್ಬೇಕು. ಒಣಗಿರ್ಬೇಕು, ತೇವಾಂಶ ಇತ್ತು ಅಂತ ಅಂದ್ರೆ ಫಂಗಸ್ ಈ ತರದೆಲ್ಲ ಬರ ಸಾಧ್ಯತೆ, ಫಂಗಸ್ ಬರುತ್ತೆ, ಮತ್ತೆ ಅದು ವೇಷ ಹಾಳಾಗ್ಬಿಡುತ್ತೆ. ಆಗ ಅಂದ್ರೆ ಅತಿ ಚೆನ್ನಾಗಿ ಡ್ರೈ ಮಾಡ್ಲೇಬೇಕು. ಈಗೇನು 30 ಬಳ್ಳಿ ಇಟ್ಕೊಂಡಿದೀನಿ ಅಂತ ಹೇಳಿದ್ರು, ಇದನ್ನ ಮುಂದಿನ ದಿವಸಗಳಲ್ಲಿ ಇನ್ನು ವಿಸ್ತರಣೆ ಮಾಡುವಂತ ಸಾಧ್ಯತೆ ಅಥವಾ ಆಲೋಚನೆ ಇದೆಯಾ? ಹೇಗೆ? ಅದೇ ಆಲೋಚನೆ ಇದೆ, ಅದನ್ನ ಒಂದು 100 ಬಳ್ಳಿ ಅವ್ರಿಗೆ ಮಾಡ್ಬೇಕು ಅಂತ. ಅದನ್ನ ವಿಸ್ತರಣೆ ಮಾಡ್ಕೊಂಡು 100 ಬಳ್ಳಿ ಅವರಿಗೆ ಅಂದ್ರೆ ನಮಗೆ ಕಾಫಿ ಮೆಣಸಿಗಿಂತ ಇದು ಪಾಲಿನೇಷನ್ ಮಾಡಿದ್ರೆ ಬಹಳ ಸೂಕ್ತ ಅಂತ ಹೇಳಿದ್ರೆ ರೇಟ್ ಸಿಗ್ಬೇಕು. ಒಂದು 10-20 ಹಿಂಗೆಲ್ಲ ಸಿಕ್ಕಿದ್ರೆ ಲಾಸ್ ಏನಿಲ್ಲ, ಕಡಿಮೆ ಅಂದ್ರೆ ಒಬ್ಬನಿಗೆ ರೈತರಿಗೆ ಒಂದು ಉಪ ಬೆಳೆ ಆಗುತ್ತೆ. ಅದ್ರಲ್ಲಿ 1-2 ಲಕ್ಷ ಕಾಫಿಲಿ 1-2 ಲಕ್ಷ ಮೆಣಸಲ್ಲಿ 1 ಲಕ್ಷ ಅಂದ್ರೆ ರೈತ ಆ ತರ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗುತ್ತೆ. ವಿಸ್ತರಣೆ ಮಾಡ್ಬೇಕು ಅಂತ ಅಂದ್ರೆ ಇರಂತದ್ರಲ್ಲೇ ನಾವು ಈ ಬಳ್ಳಿಗಳನ್ನ ಕತ್ತರಿಸಿ ಹಾಕಬಹುದಲ್ವಾ? ಮಳೆಗಾಲದಲ್ಲಿ ಬಳ್ಳಿಗಳನ್ನ ಕತ್ತರಿಸಿ ಹಾಕ್ಬೋದು, ಇಲ್ಲಾಂದ್ರೆ ಬುಟ್ಟಿ ಮಾಡಿ ಬುಟ್ಟಿ ಒಳಗೆ ಅದನ್ನ ಕಟ್ ಮಾಡಿ ಅದ್ರ ಗೆಣ್ಣುಗಳನ್ನ ಅದರೊಳಗೆ ಹಾಕಿ ಬೆಳ್ಕೋಬಹುದು. ಎಷ್ಟು ಉದ್ದ ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಮತ್ತೆ ಅದನ್ನ ಬೆಳಿಬೇಕು ಅಂತ ಅಂದ್ರೆ? 1 ಅಡಿ ಸಾಕದು, 1 ಅಡಿ 2 ಅಡಿ ಬೇಕಾದ್ರೆ ಹಾಕ್ಬೋದು. 2 ಅಡಿ ಆದ್ರೆ ಬೀಳ ಉದ್ದಾಗ ಬರುತ್ತೆ, ಹಾಕೋದಾದ್ರೆ 2 ಅಡಿ 1 ಅಡಿ ಸಾಕದು. 1-2 ಅಡಿ ಇದ್ರೆ ಸಾಕಾಗುತ್ತೆ. ಹೆಚ್ಚು ಬೆಳೆಯಿತ್ತು ಅಂತ ಅಂದ್ರೆ 2 ಅಡಿ ಮಾಡ್ಕೋಬಹುದು, ಕಡಿಮೆ ಇತ್ತು ಅಂತ ಅಂದ್ರೆ ನಾವು 1-1.5 ಅಡಿಗೆ ಮಾಡ್ಕೊಂಡು ಇದು ಮಾಡಬಹುದು. ಹೆಚ್ಚು ಜಾಸ್ತಿ ಉದ್ದ ಇದ್ದಷ್ಟು ಬೇಗ ಚೆನ್ನಾಗಿ ಬೆಳೆಯುತ್ತೆ. ಈಗ ಹಂಗಾರ ಅದನ್ನ ನಾವು ಶನಿವಾರ ಸಂತೆ ಅಥವಾ ಸಕಲೇಶ್ಪುರ ಇಂತ ಕಡೆ ತಗೊಂಡು ಹೋಗಿ ಮಾರಾಟ ಮಾಡಕ್ ಆಗಲ್ಲ? ಇಲ್ಲ, ಮಾರಾಟ ಮಾಡಬಹುದು, ಅದು ಬರ್ತಾರೆ ಅದಂದ್ರೆ. ಆದ್ರೆ ನಮಗೆ ಒಳ್ಳೆ ರೇಟ್ ಸಿಗ್ಬೇಕು ಅಂದ್ರೆ ನಾವು ಏಜೆಂಟ್ ಮುಖಾಂತರನೇ ಹೋಗ್ಬೇಕಾದ. ಈಗ ಕಳೆದ ಸಾಲಿನಲ್ಲಿ ಎಷ್ಟು ಕೆಜಿ ಸಿಕ್ತು ನಿಮ್ಗೆ ಮತ್ತೆ ಎಷ್ಟು ಹಣ ಸಂಪಾದನೆ ಆಯ್ತು? ಕಳೆದ ಸಾಲಲ್ಲಿ ಒಂದು 4 ಕೆಜಿ ಸಿಕ್ಕಿತ್ತು, ಒಂದು 20-25 ಸಾವಿರ ರೂಪಾಯಿ ಸಿಕ್ಕಿದೆ. ರೇಟ್ 5,000 ಇದ್ದಾಗ ಅದೇ 10,000 ಆದ್ರೆ ಒಂದು 5-50,000 ರೂಪಾಯಿ ಆಗುತ್ತೆ. ಹಾಗೆ ಕನಿಷ್ಠ ಅಂದ್ರೆ ಒಂದು 5,000 ರೂಪಾಯಿ ಸಿಗುತ್ತೆ. 5,000 ಸಿಗುತ್ತೆ. ಇದರಿಂದ ಸಾಕಷ್ಟು ಅನುಕೂಲನು ಕೂಡ ಮಾಡ್ಕೊಂಡಿದ್ದೀರಿ ನೀವು. ಅನುಕೂಲ ಆಗುತ್ತೆ ಎಲ್ಲ, ಈಗ ಮಿಶ್ರ ಬೆಳೆ ಇದ್ದಾಗಲೇ ಎಲ್ಲಾದ್ರೂ ಒಂದ್ 25, ಆ ಬಾಳೆಲ್ಲ ಒಂದ್ 25 ಹಿಂಗ್ ಬಂದಾಗಲೇ ಅನುಕೂಲ ಆಗೋದು. ಹೌದು, ಬಹಳ ವಿಶೇಷವಾಗಿ ಬಾಳೆ ಗಿಡಗಳನ್ನ ಅಲ್ಲಲ್ಲಿ ಹಾಕೊಂಡಿದ್ದೀನಿ ಮಿಶ್ರ ಬೆಳೆಯಾಗಿ ಅಂತ ಹೇಳಿ ಹೇಳಿದ್ರಿ, ಏನ್ ಬಾಳೆ ಬಗ್ಗೆ ಅಷ್ಟೊಂದು? ಯಾಕೆಂತಂದ್ರೆ ಸಾಮಾನ್ಯವಾಗಿ ಕಾಫಿ ತೋಟದಲ್ಲಿ ಮೆಣಸು ಹಾಕೊಳ್ತಾರೆ ಮತ್ತೆ ಬೇರೆ ಏಲಕ್ಕಿ ಹಾಕೊಳ್ಳೋಂಥದ್ದು ಈ ತರದಿರುತ್ತೆ, ನೀವು ಬಾಳೆಯನ್ನೇ ಯಾಕೆ ಹಾಕೊಂಡ್ರಿ? 10 ಎಕರೆಲ್ಲ ಬಾಳೆ ಹಾಕಿದ್ದೀನಿ, ಫುಲ್ ಮಧ್ಯ ಮಧ್ಯ ಬಾಳೆ ಹಾಕಿದ್ದೀನಿ. ಅದನ್ನ ನೀವು ಹೇಳ್ದಂಗೆ ಅದ್ರ ಬಾಳೆ ದಿಂಡುಗಳನ್ನ ಕೊಚ್ಚಿ ಅದೊಂದು ನಮಗೆ ಸಾವಯವ ಗೊಬ್ಬರನೂ ಆಗುತ್ತೆ, ಮತ್ತೆ ಆ ಬಾಳೆ ಎಲೆಗಳನ್ನ ನಾವು ಬೀದಿಯಲ್ಲಿ ಹಾಕಿದ್ರೆ ಅದರಲ್ಲಿ ಈಗ ನಮ್ಗೆ ಕಳೆ ಗಿಳೆ ಅದು ಕಂಟ್ರೋಲ್ ಆಗುತ್ತೆ. ಆಮೇಲೆ ನಮಗೆ ಬಾಳೆಯಿಂದ ಕಡಿಮೆ ಅಂದ್ರೆ ತಿಂಗಳಿಗೆ ಒಂದು 25,000 ರೂಪಾಯಿ ಸಿಗುತ್ತೆ ಗೊನೆಗಳಲ್ಲಿ, 25-30,000. ಲಕ್ಷಗಟ್ಟಲೆ ಅದರಲ್ಲೂ ಬಾಳೆಯಲ್ಲಿ ಉತ್ಪತ್ತಿ ಬರುತ್ತೆ. ಮತ್ತೆ ಬಾಳೆ ದಿಂಡುಗಳನ್ನ ನಾವು ಹಾಗೆ ದೊಡ್ಡದಾಗಿ ಬಿಟ್ಕೋಬಾರ್ದು, 2-3 ಬಾಳೆ ಎತ್ಕೊಂಡು ಅದನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕಿದ್ರೆ ತೋಟಕ್ಕೆ ಸಾವಯವ ಗೊಬ್ಬರ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಅಂದ್ರೆ ಅದರಲ್ಲೂ ನಮಗೊಂದು ಸಾವಯವ ಗೊಬ್ಬರನು ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಹಂಗಾಗಿ ಬಾಳೆಯನ್ನೇ ಹೆಚ್ಚಾಗಿ ಹಾಕೊಂಡು? ಬಾಳೆ ನಾನು ತೆಗೆದಿಲ್ಲ, ಹಾಗಾಗಿ ಎಲ್ಲ ತೋಟದಲ್ಲಿ 10 ಎಕರೆಯಲ್ಲಿ ಎಲ್ಲೆಲ್ಲಿ ಬಾಳೆ ಬೇಕು ಮತ್ತೆ ಉತ್ಪತ್ತಿನೇ ಇದೆ, ಗೊಬ್ಬರನೂ ಆಗುತ್ತೆ. ಯಾವ ತಳಿ ಹಾಕೊಂಡಿದ್ರಿ ಬಾಳೆ? ನಾವು ಇದು ಏಲಕ್ಕಿ ಬಾಳೆ ಹಾಕೊಂಡಿದ್ವಿ, ಪಟ್ಟಬಾಳೆ. ಅದಕ್ಕೆ ಮಾರ್ಕೆಟ್ ಇರೋದು, ಒಂದೊಂದ್ಸರಿ 50, 100, 200 ಸಿಗುತ್ತೆ ಗೊನೆ. ಅಂದ್ರೆ ನಮಗೆ ಅದು ಒಂದು ಆದಾಯನೇ. ಬಹಳ ಮುಖ್ಯವಾಗಿ ನಮ್ಗೆ ಸಾಕಷ್ಟು ಸಾವಯವ ಗೊಬ್ಬರ ಆಗುತ್ತೆ. ಅದ್ರ ದಿಂಡುಗಳನ್ನ ಕತ್ತರಿಸಿ ಹಾಕಿ ಬೀದಿ ಬೀದಿಗೆ ಹಾಕಿದ್ರೆ ಒಳ್ಳೆ ಒಳ್ಳೆ ಅತ್ಯುತ್ತಮವಾದ ಸಾವಯವ ಗೊಬ್ಬರ ಆಗುತ್ತೆ. ಯಾವ ಸಂದರ್ಭದಲ್ಲಿ ಈ ಕೆಲಸ ಮಾಡ್ತೀರ ನೀವು? ನಾವು ಪ್ರತಿ ದಿವಸ ತೋಟದಲ್ಲಿ ಹೋದಾಗ ಕೊಚ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಹಾಕ್ತಾ ಇರ್ತೀವಿ. 3 ಬಾಳೆ ಇರಂಗ್ ನೋಡ್ಕೊಂಡು ಪ್ರತಿ ದಿಂಡನ್ನ ಕಟ್ ಕಟ್ ಮಾಡಿ ಬೀದಿಗೆ ಹಾಕ್ತಾ ಇರ್ತೀವಿ. ಈ ಎಲೆಯನ್ನು ಕೂಡ ಕುಯ್ದು ನಾವು ಬೀದಿಗಳಲ್ಲಿ ಹಾಸಿದ್ರೆ ಕಳೆ ಬರೋದಿಲ್ಲ ಅಂತ ಹೇಳಿದ್ರಿ, ಇದನ್ನ ನಿರಂತರವಾಗಿ ಮಾಡ್ತೀರಾ ಹೇಗೆ? ಅದು ನಿರಂತರವಾಗಿ ಮಾಡ್ತಾ ಇರ್ತೀವಿ. ನಾವಿಂದ ಇದ್ದಾಗ ನಾವು ಅದನ್ನೆಲ್ಲ ಕಟ್ಕೊಂಡು ಬಾಳೆ ಎಲ್ಲ ಹಾಕೊಂಡ್ರೆ ನೀವು ಅದಕ್ಕೆ ಕಚಡನೇ ಬರಲ್ಲ, ತುಂಬಾ ಕಂಟ್ರೋಲ್ ಆಗಿದೆ. ನಾವೀಗ 2 ವರ್ಷದಿಂದ ಕಚಡನ ಮಾಡ್ತಾ ಇಲ್ಲ ತೋಟದಲ್ಲಿ, ಕಚಡ ತುಂಬಾ ಕಂಟ್ರೋಲ್ ಆಗಿದೆ. ಅಂದ್ರೆ ಸುಮಾರು ಖರ್ಚಾಗ್ತಿತ್ತು ತೋಟಕ್ಕೆ ಕಳೆಗೆ, ಈಗ ಬಾಳೆ ಇದ್ರಿಂದ ಸ್ವಲ್ಪ ಫುಲ್ ಕಂಟ್ರೋಲ್ ಮಾಡ್ಬಿಟ್ಟಿದೆ. ನೋಡಿ, ಈ ಕಳೆಯನ್ನ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಚಡ ಹೊಡೆಸಬೇಕು ಅಂಥೇಳಿ ಅದಕ್ಕೆ ನಾವು ಕೃಷಿ ಕಾರ್ಮಿಕರಿಗೆ ಒಂದಷ್ಟು ದುಡ್ಡು ಕೊಡಬೇಕಾಗುತ್ತೆ. ಈಗ ಕೃಷಿ ಕಾರ್ಮಿಕರು ಸಿಗೋದಿಲ್ಲ ಅಂಥೇಳಿ ಕಳೆನಾಶಕಗಳನ್ನ ಹೆಚ್ಚೆಚ್ಚು ಬಳಕೆ ಮಾಡ್ತಾರೆ ಅಂಥದ್ದನ್ನು ನೋಡ್ಬೋದು. ಅದರಲ್ಲೂ ಕೂಡ ಕಾಫಿ ತೋಟಗಳಲ್ಲಿ ಯಥೇಚ್ಛವಾಗಿ ಈ ಕಳೆನಾಶಕದ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಪರಿಸರದ ಮೇಲೂ ಕೂಡ ಸಾಕಷ್ಟು ಹಾನಿ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ನೀವು ಕಳೆನಾಶಕ ಬಳಕೆ ಮಾಡ್ತೀರಾ ಹೇಗೆ? ಕಳೆನಾಶಕ ನಾವು ಕಡಿಮೆ, ಯಾಕೆಂದ್ರೆ ಪರಿಸರ ಹಾಳು ಮಾಡಬಾರದು. ಮುಂದಿನ ಪೀಳಿಗೆಗೆ ಪರಿಸರ ನಾವೆಲ್ಲ ಹಾಳು ಮಾಡಿಟ್ಟೋದ್ರೆ ಮುಂದೆ ಈ ಭೂಮಿಲಿ ಏನು ಬೆಳೆದಿಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ? ರೈತನ ಬದುಕು ಕಷ್ಟ ಆಗುತ್ತೆ. ಒಂದೊಂದ್ಸರಿ ಲೇಬರ್ ಪ್ರಾಬ್ಲಮ್ ಅವರು ಇರುತ್ತೆ, ಆಗ ಒಂದ್ಸರಿ ಹೊಡೆದು ಬಿಡೋಣ ಅನ್ಸುತ್ತೆ. ಇವತ್ತಿ ಲೇಬರ್ ಸಿಗೋದು ಕಷ್ಟ, ಅಂದ್ರೆ ಕೂಲಿನೂ ಕಷ್ಟ, ಕೆಲಸನೂ ಆಗಲ್ಲ. ಒಂದೊಂದ್ಸರಿ ಹಂಗನ್ಸುತ್ತೆ, ಒಂದ್ಸರಿ ಪರಿಸರನ ಉಳಿಸೋಣ ಅನ್ಸುತ್ತೆ. ಈ ಬಾಳೆ ಎಲೆಯನ್ನ ಕುಯ್ದು ಹಾಸ್ತೀವಿ ಅಂತ ಹೇಳಿದ್ರಲ್ಲ, ಈ ಬಾಳೆ ಗಿಡಕ್ಕೆ ಏನ್ ತೊಂದರೆ ಆಗೋದಿಲ್ವಾ ಆತರ ಮಾಡೋದ್ರಿಂದ? ಏನು ಆಗಲ್ಲ. ಇವು ಬಾಳೆ ತುಂಬಾ ಬರುತ್ತೆ, ಒಂದು ಬಾಳೆ ಕಟ್ ಮಾಡಿ 10 ಬಾಳೆ ಬರುತ್ತೆ. ಅದು ಒಳ್ಳೆ ನಮಗೆ ಸಾವಯವ ಗೊಬ್ಬರನೇ ಅನ್ಸುತ್ತೆ. ಯಾಕೆಂದ್ರೆ ಆ ಚಿಕ್ಕ ಚಿಕ್ಕದೆಲ್ಲ ಕಟ್ ಕಟ್ ಮಾಡಿ ಹಾಸ್ತ್ರೆ ನೀರಿನ ಅಂಶ ಇರುತ್ತಲ್ಲ, ನೀರಿನ ಅಂಶ ಇದ್ದು ಅದು ಭೂಮಿಗೆ ಒಳ್ಳೇದು, ಎರೆಹುಳುಗಳು ಅವು ಇವು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅದರಿಂದ ಈ ಪರಿಸರದ ಬಗ್ಗೆಯೂ ಕೂಡ ತುಂಬಾ ಅತೀವವಾದಂತಹ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು ನೀವು. ಈ ನಿಟ್ಟಿನಲ್ಲಿ ನಿಮ್ಮ ತೋಟದಲ್ಲಿ ಏನೆಲ್ಲ ಪರಿಸರ ಪ್ರಿಯ ವಿಧಾನಗಳನ್ನ ಅಳವಡಿಕೆಯನ್ನು ಮಾಡ್ಕೊಂಡಿದ್ರಿ? ಸಾವಯವ ತ್ಯಾಜ್ಯ ವಸ್ತುಗಳನ್ನ ನಾವು ಇದಾಕ್ತಿವಿ ಎರೆಹುಳುಗಳ ಉತ್ಪತ್ತಿಗೆ. ಆಮೇಲೆ ಹಲಸಿನ ಮರಗಳು ತುಂಬಾ ಇದೆ, ಅದರಿಂದಲೂ ಒಳ್ಳೆ ನಮಗೆ ಗೊಬ್ಬರ ಆಗುತ್ತೆ. ಆಮೇಲೆ ಜಾಸ್ತಿ ಹೊಂಗೆ ಗಿಡಗಳನ್ನು ನಾವು ಹಾಕಿದೀವಿ, ಆಮೇಲೆ ಹತ್ತಿ ಗಿಡಗಳು, ಇವರಿಂದ ಪರಿಸರ ಕಾಪಾಡಲಿಕ್ಕೆ ಒಳ್ಳೇದಾಗುತ್ತೆ. ಈ ತರ ಒಟ್ಟಿಗೆ ತೋಟದಲ್ಲೂ ಕೂಡ ಹೆಚ್ಚು ಏನು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡಿ, ಎಲ್ಲಿ ಫಾರೆಸ್ಟ್ ಗಳಿದೆ ಎಲ್ಲಿ ಬೆಟ್ಟಗಳಿದೆ ಅಲ್ಲಿ ಈಗ ಸಿಟಿ ಕಡೆಯಿಂದ ಜನಗಳು ತುಂಬಾ ಜನ ಬರ್ತಾರೆ, ಗಲಾಟೆ ಮಾಡ್ತಾರೆ, ಮಸ್ತು ಮಾಜಿ ಮಾಡಿ ಹೋಯ್ತಾರೆ. ಅವೆಲ್ಲ ಕೆಲವು ಸರ್ಕಾರಗಳು ಅದ್ರ ಬಗ್ಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಅದನ್ನ ನೋಡಿ ಕೊಡ್ಬೇಕು. ಪರಿಸರಕ್ಕೂ ತುಂಬಾ ಹಾನಿಯನ್ನ ಉಂಟು ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಪ್ಲಾಸ್ಟಿಕ್ ಅನ್ನ ಎಸೆಯುವಂಥದ್ದು, ಬಾಟಲ್ಗಳನ್ನ ಎಸೆಯುವಂಥದ್ದು, ಈ ನಿಟ್ಟಿನಲ್ಲಿ ಇಲ್ಲಿಗೆ ಅತಿಥಿಗಳಾಗಿ ಬರ್ತಕ್ಕಂಥವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅತಿಥಿಗಳಾಗಿ ಬರೋರು ಇವತ್ತು ಸಿಟಿಗಳಲ್ಲಿ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಒಂಥರ ರಿಲೀಫ್ ಮೈಂಡಿಗೆ ಅಂತ ಬರ್ತಾರೆ. ಬಂದಾಗ ಅವರು ಏನು ಗೊತ್ತಿಲ್ಲ, ಇಲ್ಲಿ ಪರಿಸರನ ನೋಡಿ ಆನಂದ ಮಾಡ್ಕೊಂಡು ಹೋಗ್ಬೇಕು ಹೊರತು ಪ್ಲಾಸ್ಟಿಕ್ ತ್ಯಾಜ್ಯಗಳು ರಸ್ತೆಗಳಲ್ಲಿ ಸೈಡಲ್ಲಿ ಹಾಕಿ ಪರಿಸರನ ಕಾಡುಗಳಲ್ಲೆಲ್ಲ ಬಾಟ್ಲುಗಳು ಹಾಕಿ ಅದನ್ನು ಹಾನಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಇರಬೇಕು. ಇಲ್ಲಿ ಏನು ಪರಿಸರವನ್ನು ಸ್ವಚ್ಛಂದವಾಗಿ ಆನಂದಿಸಿ ಹೋಗ್ಬೇಕು ಹೊರತು ಅವರು ಪರಿಸರ ಮಾಲಿನ್ಯ ಮಾಡಬಾರ್ದು. ಅವರಿಗೆ ಒಂದು ಅವೇರ್ನೆಸ್ ಮಾಡಿ ಮತ್ತು ತಾಲೂಕು ಕಡೆಯಿಂದ ಅವರಿಗೆಲ್ಲ ಒಂದು ಎಚ್ಚರಿಕೆ ಒಂದು ಇದು ಮಾಡಬೇಕು. ಯಾಕೆಂದರೆ ಈ ಕಸ ಎಸಿ ಅವರಿಗೆ ಇಷ್ಟಿಷ್ಟು ದಂಡ ಗಿಂಡ ಅಂತ ಹಾಕಿ ಮಾಡಿದರೆ ಅದೊಂದು ಕಂಟ್ರೋಲಿಗೆ ಬರುತ್ತೆ, ಮತ್ತು ಅವೇರ್ನೆಸ್ ಬೇಕು.

ಇದು ಇಂದಿನ ಕಿಸಾನ್ವಾಣಿ ಕೃಷಿರಂಗ. ಇನ್ನು ನಾಳಿನ ಕಿಸಾನ್ವಾಣಿ ಕೃಷಿರಂಗದಲ್ಲಿ ಆಲೂಗಡ್ಡೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಕೃಷಿ ಲೋಕ ಬಿತ್ತರವಾಗುವುದು. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ, ಈಗ ವೇಳೆ 7:22. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಹಾಸನ ಎಫ್ಎಂ 102.2 MHz. ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೂ ಆಲ್ಗಿ ದ್ರಾವಣ ಬಳಸ್ಕೊಂಡ್ರೆ ಒಳ್ಳೆ ಶುಂಠಿ ಬೆಳೆ ಬರುತ್ತೆ. ಇಲ್ಲಿದೆ ಅವರ ಸಂಖ್ಯೆ 8884267651. ರೈತ ಬಾಂಧವರೇ, ಶುಂಠಿ ಬೆಳೆ ಹಾಸನ ಜಿಲ್ಲೆಯನ್ನು ಸೇರಿಕೊಂಡು ಇವತ್ತು ರಾಜ್ಯದ 16 ಜಿಲ್ಲೆಗಳಲ್ಲಿ ನಮ್ಮ ಕೃಷಿಕರು ಬಹಳ ಇಷ್ಟಪಟ್ಟು ತಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಪೋಷಣೆ ಮಾಡುತ್ತಿರುವ ಬೆಳೆಯಾಗಿದೆ. ಎಷ್ಟೋ ಜನ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ. ಬರೀ ಲಕ್ಷ ಲಕ್ಷ ಅಲ್ಲ, ಕೋಟಿ ಕೋಟಿ ರೂಪಾಯಿ ಸಂಪಾದನೆಯನ್ನು ಶುಂಠಿಯಿಂದ ಮಾಡಿಕೊಂಡಿದ್ದಾರೆ. ಅದರ ಹಿಂದೆ ಶ್ರಮ ಮತ್ತು ಕಾಳಜಿ ಇದ್ದೇ ಇರುತ್ತಲ್ವಾ? ನೀವೆಷ್ಟು ಶ್ರಮಪಟ್ಟು ಕಾಳಜಿಯಿಂದ ಕೆಲಸ ಮಾಡ್ತಿರೋ ಅಷ್ಟೊಂದು ಪ್ರತಿಫಲ, ಹಾಗೆ ವರಮಾನ. ಶುಂಠಿ ಚೆನ್ನಾಗಿ ಬರಬೇಕಾದ್ರೆ ಉದ್ರು ಉದ್ರ ಆದ ಮಣ್ಣಿರಬೇಕು. ಜಿಗುಟಾದ ಮಣ್ಣು ಅಷ್ಟೊಂದು ಒಳ್ಳೆಯದಲ್ಲ. ಹಾಗೆ ಸಾವಯವದ ಅಂಶ ಕಡಿಮೆ ಇರುವ ಜಮೀನುಗಳಲ್ಲಿ ಶುಂಠಿ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕಬಾರದು. ಶುಂಠಿಯಲ್ಲಿ ಬೇರುಗಳು ಅಡ್ಡಾದಿಡ್ಡಿ ಬೆಳೆಯೋದು ಕಡಿಮೆ, ಏನಿದ್ರೂ ನೇರಕ್ಕೆ ಹೋಗ್ತವೆ ಅಂತ ಅನ್ಕೊಂಡು ಅನುಭವಿ ರೈತರು ಹೇಳ್ತಾರೆ. ಆಗಿಂದಾಗ್ಗೆ ಮಣ್ಣನ್ನು ಏರ್ ಹಾಕ್ತಾ ಇದ್ರೆ ಬರೋ ದಿನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಜುಲೈ ಕೊನೆಯಿಂದ ಆಗಸ್ಟ್ ಮುಗಿಯೋ ತನಕ ಅಥವಾ ಸೆಪ್ಟೆಂಬರ್ ಮಧ್ಯದ ತನಕ ಏನು ಮಳೆ ಬರುತ್ತೋ ಅಲ್ಲಿಯವರೆಗೆ ನಿರಂತರವಾಗಿ ಬರುವ ಅಥವಾ ದಿನವಿಡೀ ಸುರಿಯುವ ಮಳೆಗೆ ಆ ನೀರು ನಿಲ್ಲದಂತೆ ನೀವು ಈ ಕೆಲಸ ಮಾಡ್ತಿರಲ್ಲ ನೆರವಾಗ್ತದೆ. ಶುಂಠಿ ಬೆಳೆಗೆ ಹದವಾದ ಹಸಿ ಇರಬೇಕು, ಆದರೆ ಶೀತ ಒಳ್ಳೆಯದಲ್ಲ. ಮಣ್ಣನ್ನು ಆಗಿಂದಾಗ್ಗೆ ತೆಗೆಯೋದಕ್ಕಿಂತ ಮುಂಚಿತವಾಗಿ ನೀವು ಸಾವಯವ ಗೊಬ್ಬರ, ಬೇವಿನ ಹಿಂಡಿ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಟ್ರೈಕೋಡರ್ಮ ಈ ಥರದ ಸಾವಯವ ಸಂಪನ್ಮೂಲಗಳನ್ನು ಕೊಟ್ಕೋಬಹುದು. ಕೆಲವೊಂದು ಸಿಂಪರಣೆಗಳು ಸಹ ತುಂಬ ಚೆನ್ನಾಗಿ ಕೆಲಸ ಮಾಡಿದವಂತ ಅನ್ಕೊಂಡು ಜನ ಹೇಳೋದನ್ನು ಕೇಳ್ತಾ ಇರ್ತೀರಿ. ಆದರೆ ವೆಚ್ಚದಾಯಕ ಅಥವಾ ದುಬಾರಿಯ ದ್ರಾವಣಗಳು ನಿಮ್ಮನ್ನು ಒಂದು ರೀತಿಯಲ್ಲಿ ಹೊರೆದಾಯಕವಾಗಿ ಮಾಡಿಬಿಡ್ತವೆ. ರೈತ ಬಾಂಧವರೇ, 1% ಬೋರ್ಡ ದ್ರಾವಣ ಶುಂಠಿಯ ಕೊಳೆ ರೋಗ ಹಾಗೂ ಎಲೆ ಮೇಲೆ ಕಾಣಿಸುವ ಎಲೆ ಚುಕ್ಕು ರೋಗ ಇವುಗಳನ್ನು ಬಾರದಂತೆ ನೋಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಬಂದ ಮೇಲೆ ಸಿಂಪರಣೆ ಮಾಡೋದಕ್ಕಿಂತ 1% ಬೋರ್ಡ ದ್ರಾವಣವನ್ನು ಸಿಂಪರಣೆ ಮಾಡಿಕೊಂಡ್ರೆ ಮುಂಚಿತವಾಗಿ ಈ ಎರಡೂ ಕಾಯಿಲೆಗಳು ಬರೋದಿಲ್ಲ ಅಷ್ಟು ಸುಲಭವಾಗಿ. ಶಿಲೀಂಧ್ರ ರೋಗಗಳಿಗೆ ಬೋರ್ಡೋ ದ್ರಾವಣ ರಾಮಬಾಣ. ಬಂದ ಮೇಲೆ ಬೋರ್ಡೋ ದ್ರಾವಣ ಅಷ್ಟೊಂದು ಪರಿಣಾಮಕಾರಿ ಅಲ್ಲ. ಇಡೀ ಬೆಳೆ ನೆನೆಯುವಂತೆ ಸ್ವಲ್ಪ ಬುಡಕ್ಕು ಕೊಟ್ಟರೂ ತಪ್ಪೇನಿಲ್ಲ. ಬೋರ್ಡೋ ದ್ರಾವಣ ಏನಂತ ನಿಮಗೆ ಗೊತ್ತಿದೆ. ನೀರಿನೊಂದಿಗೆ ಮೈಲುತುತ್ತ ಮತ್ತು ಸುಣ್ಣವನ್ನು ಸೇರಿಸಿದ ದ್ರಾವಣ. ಸಿಂಪರಣೆಯನ್ನು ಬೆಳಗಿನ ಹೊತ್ತೆ ಮಾಡೋದು ಒಳ್ಳೆಯದು. ಈಗ ಬೆಳೆದಿರುವ ಶುಂಠಿಗೆ ಮಳೆ ಅಷ್ಟಾಗಿ ಬಾರದೇ ಇರೋದ್ರಿಂದ, ಶೀತ ಅಷ್ಟಾಗಿ ಕಾಣದೇ ಇರೋದ್ರಿಂದ ಕೊಳೆ ರೋಗದ ಸಮಸ್ಯೆ ಎದುರಾಗಿಲ್ಲ. ಬರುವ ದಿನಗಳಲ್ಲಿ ಖಂಡಿತವಾಗಿಯೂ ಕೊಳೆ ರೋಗ ಅನೇಕ ಕಡೆ ಕಾಣಿಸೇ ಕಾಣಿಸುತ್ತಂತ ಅಂದ್ಕೊಂಡು ನಿಮಗೆಲ್ಲ ಅನಿಸಿದೆ ಅಲ್ವಾ? ಅದಕ್ಕಾಗಿ 1% ದ್ರಾವಣವನ್ನು ಮಳೆ ಹಿಡಿಯೋದಕ್ಕಿಂತ ಮುಂಚಿತವಾಗಿ ಸಿಂಪರಣೆ ಮಾಡಿಕೊಂಡ್ರೆ ಬೆಳೆಗೆ ಕೊಳೆ ರೋಗ ಅಷ್ಟು ಸುಲಭವಾಗಿ ತಗಲಿಕ್ಕಿಲ್ಲ. ಗಮನಿಸಿಕೊಳ್ಳಿ, ಕೊಳೆ ರೋಗ ಮತ್ತು ಎಲೆ ಚುಕ್ಕೆ ರೋಗ ಬಾರದಂತೆ ಬೋರ್ಡೋ ದ್ರಾವಣ ಪರಿಣಾಮಕಾರಿಯಾಗಿ ನೆರವಾಗಬಲ್ಲದು. ಸೊಗಸಾದ ಶುಂಠಿ ಬೆಳೆಗೆ ನೂ ಆಲ್ಗಿ ದ್ರಾವಣ ಬಳಸಿಕೊಳ್ಳಿ. ಸಂಪರ್ಕಿಸಿ 8884267651. ಇದುವರೆಗೆ ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 7:27:13. ಈಗ ಕೆಲವು ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಶ್ರೀರಾಮಚಂದ್ರ ಚಿತ್ರದ ಗೀತೆ. ಹಾಡಿದ್ದಾರೆ ಮನು ಮತ್ತು ಚಿತ್ರ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ನೋಡ್ತಾ ಇಲ್ಲ, ಕಣ್ ಮುಚ್ಕೊಂಡು ಕೇಳ್ತಾ ಇದ್ನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ. ಹಾಡ್ತೀಯಾ ನೋಡ್ತೀಯಾ?

ಪುಣೆಯಲ್ಲಿ ಇಂದಿನಿಂದ ಆರಂಭವಾಗಿರುವ ಡಿಜಿಟಲ್ ಆರ್ಥಿಕತೆ ಕಾರ್ಯಪಡೆಯ ಮೂರನೇ ಸಮಾವೇಶವನ್ನು ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಉದ್ಘಾಟಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಡಿಜಿಟಲ್ ಆರ್ಥಿಕತೆಗೆ ಉತ್ತೇಜನ ನೀಡಿದ ಪರಿಣಾಮವಾಗಿ ದೇಶದ ಆರ್ಥಿಕತೆ ವೃದ್ಧಿಯಾಗಲು ಸಹಕಾರಿಯಾಗಿದೆ. ದೇಶದ ಸಾಮಾನ್ಯ ನಾಗರಿಕ